dicuri solid soldieru. Hey soldieru. Wrong right to balance ಮಾಡೋದಕ್ಕೆ ಬರೆ ಲೀಡರ್ ಇಲ್ಲಿ ಗೋಲ್ಡ್ ಆರು ಮಾತೆ ಇಲ್ಲ ಡೈರೆಕ್ಟ್ ಸ್ಟಾರ್ಟ್ ವಾರು ಗನ್ ಹಿಡಿದು ಗರ್ಜಿಸಿದೆ ಇವ ನೋಡಾಗಿದೆ ಒಂದು ಹೆಪ್ಪುಲಿ ಅಪ್ಪರಿಸಿ